ಅಷ್ಟೊಂದು ನಮ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಹೂವುಕಾಯಿ ಜಾಸ್ತಿ ಆಗ್ತದೆ. ಹೂವುಕಾಯಿ ಜಾಸ್ತಿ ಆಗುತ್ತೆ ಸರ್, ಹಾಗಾಗಿ ಪ್ರಾಫಿಟು ಜಾಸ್ತಿ ಆಗುತ್ತೆ ಸರ್. ಸಾಮಾನ್ಯವಾಗಿ ಒಂದು ಹಣ್ಣು ಎಷ್ಟು ತೂಕದ್ದಿರ್ತದೆ ಸರ್? ಇದ್ರೊಳಗೆ ರೆಗ್ಯುಲರ್ ರೆಡ್ ಅಂತ ಐತೆ, ಅದ ಹಣ್ಣು ಏನೈತಿ ಸಾಮಾನ್ಯವಾಗಿ ಒಂದ್ 200 ಗ್ರಾಮ್ ಇಂದ ಒಂದ್ 1/4 ಕೆಜಿ ವರೆಗೆ ಬರುತ್ತೆ ಸರ್ ಒಂದ್ ಹಣ್ಣು ರೆಗ್ಯುಲರ್ ರೆಡ್. ಇನ್ನೊಂದು ತಳಿ ಇದೆ ಸರ್, ಜಂಬೋ ರೆಡ್ ಅಂತ ಇದೆ. ಆ ಹಣ್ಣು ಏನೈತಿ, ಒಂದ್ ಹಣ್ಣು ಸಾಮಾನ್ಯವಾಗಿ 300 ಗ್ರಾಮ್ನಿಂದ 1 ಕೆಜಿ 100 ಗ್ರಾಮ್ ವರೆಗೆ ಆಗಿದೆ ಸರ್. ನಿಮ್ಮಲ್ಲಿ ಜಂಬೋ ರೆಡ್ ಇದೆ, ರೆಗ್ಯುಲರ್ ರೆಡ್ ಇದೆ ಸರ್. ಗರಿಷ್ಠ ಎಷ್ಟು ತೂಕದ್ದು ಅದಾವ ನಿಮ್ಮಲ್ಲಿ ಹಣ್ಣು? ಗರಿಷ್ಠ ನಮ್ ಕಪ್ ಜಮೀನಿಗೂ ಏನು ಇಲ್ಲ ಅಂದ್ರೂ ಒಂದ್ 700-800 ಗ್ರಾಮ್ ಇನ್ನದಾವ ಸರ್. ಅಡ್ಡಿಲ್ಲ, ಒಳ್ಳೆ ಸೈಜ್ ಬಂದದೆ ಸರ್. ಎವರೇಜ್ ಒಂದ್ 600-700 ಗ್ರಾಮ್ ಬಂದಿದೆ ಸರ್ ಹಣ್ಣಿನ ತೂಕ. ಒಂದೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಹಿಂಗ ಇಳುವರಿ ವ್ಯತ್ಯಾಸ ಹಾಕೋತ ಹೋಗ್ತಾಂತೀರಿ? ಹಾ ಸರ್, ಇವಾಗ ನಾಲ್ಕನೇ ಮಾರ್ಕೆಟಿಂಗ್ ಆಗಿದೆ ಸರ್ ನಮ್ದು. ಮೊದಲೇ ವರ್ಷ ನಿಮ್ಗೆ ಹಣ್ಣು ಬಂದವ? ಹಚ್ಚಿದ ಒಂದೇ ವರ್ಷ ಹಣ್ಣು ಬಂದ ಸರ್. ಅವಾಗ ಏನೈತಿ, 1 ಎಕರೆಗೆ 1 ಲಕ್ಷ ರೂಪಾಯಿ ಆಗಿದೆ ಸರ್. ಖರ್ಚು ಒಂದು ಅವಾಗ ಏನೈತಿ, ಒಂದ್ 40,000 ರೂಪಾಯಿ ಆಗಿತ್ತು ಸರ್. ಎರಡನೇ ವರ್ಷ ಒಂದು 3 ಲಕ್ಷ ರೂಪಾಯಿ ಆಗಿದೆ ಸರ್ ಹಣ್ಣಿಂದು. ಅವಾಗ್ಲೂ ಒಂದ್ 40-50 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್. ಮೂರನೇ ವರ್ಷ ಏನೈತಿ, 60 ಲಕ್ಷ ಆಗಿದೆ ಸರ್ ಹಣ್ಣಿಂದು. ಅವಾಗ್ಲೂ ಸಹ ಒಂದ್ 40-50 ಸಾವಿರ ರೂಪಾಯಿ ಖರ್ಚು ಆಗಿದೆ ಸರ್. ಈ ವರ್ಷನು ಒಂದ್ 50 ಸಾವಿರ ರೂಪಾಯಿ ಖರ್ಚು ಮಾಡಿದೆ ಸರ್. ಈಗಾಗಲೇ ಈಗ ಒಂದು 5 ಲಕ್ಷ ರೂಪಾಯಿ ಹಣ್ಣು ಸಿಕ್ಕಿದೆ ಸರ್ ನಮಗೆ. ಇನ್ನು ಫ್ಲವರು ಮತ್ತು ಹಸಿಕಾಯಿ ಇದೆ ಸರ್, ಇನ್ನು ಬರ್ತಾ ಇದೆ ಸರ್. ಒಂದ್ 7-8 ಲಕ್ಷ ರೂಪಾಯಿ ಟಾರ್ಗೆಟ್ ಇದೆ ಸರ್. ಒಂದು ಗಿಡಕ್ಕೆ ಎಷ್ಟು ಆಗ್ತಾ ಹೋಗ್ತೀರಿ ಹಣ್ಣು ಸರಾಸರಿ? ಸರಾಸರಿ ಒಂದು 50-60 ಕಾಯಿ ಬಿಡುತ್ತೆ ಸರ್ ಸರಾಸರಿ. ಹೇಳಿದ್ದಾರೆ ನಿಮಗೆ ವಿಜ್ಞಾನಿಗಳು ಎಷ್ಟು ಗರಿಷ್ಠ ಎಷ್ಟು ಹಣ್ಣುಗಳು ಬರಬಹುದು ಒಂದು ಗಿಡಕ್ಕೆ ಅಂತೇಳಿ? ಹಾ ಸರ್, ಹೇಳಿದ್ದಾರೆ ಸರ್. ಅಂದ್ರೆ ಯಾವಾಗ ನಿಮ್ ಒಂದು ಗಿಡ ಸರಾಸರಿ ಒಳ್ಳೆ ಇಳುವರಿ ಕೊಡೋದಕ್ಕೆ ಶುರು ಮಾಡ್ತದೆ ಅಂತೀರಿ? ಈ ಒಂದೇ ವರ್ಷ ಅಂತೂ ಅಡ್ಡಿಲ್ಲ, ನೀವು ಒಂದಷ್ಟು ಬೆಳೆಯನ್ನ ತಗೊಂಡ್ರಿ. ಎರಡನೇ ವರ್ಷ ತಗೊಂಡ್ರಿ, ಮೂರನೇ ವರ್ಷ ಈಗ ತಾವು ಹೇಳ್ತಾ ಇದ್ರಿ ಒಂದ್ ಸ್ವಲ್ಪ ಹೆಚ್ಚಿಗೆ ಆಯ್ತು ಇಳುವರಿ ಅಂತೇಳಿ, ಸಾಕಷ್ಟು ಒಳ್ಳೆಯ ಲಾಭವನ್ನು ಕೂಡ ತಾವು ಮಾಡಿಕೊಂಡಿದ್ದೀರಿ. ಈಗ ಎವರೇಜ್ ಒಂದು ಒಳ್ಳೆ ಇಳುವರಿ ಅಂತನ್ನುವಂಥದ್ದು ಯಾವ ವರ್ಷದೊಳಗೆ ಬರ್ತದೆ, ಎಲ್ಲಿಂದ ಎಲ್ಲಿ ತನಕ ಇರ್ತದೆ, ಅದನ್ನೇನಾದ್ರೂ ತಾವು ಅಧ್ಯಯನ ಮಾಡಿದಿರಿ? ಎವರೇಜ್ ಇಳುವರಿ 3 ವರ್ಷದಿಂದ ಬರುತ್ತೆ ಸರ್. 3 ವರ್ಷ ಒಂದು 5-6 ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಂದ್ ಎಕರೆಗೆ. ಅದೇ ಮೇಂಟೈನ್ ಹಾಕೋತ ಹೋಗ್ತದೆ ಅಂತೀರಿ? ಹಾ ಸರ್, ಅದೇ ಮೇಂಟೈನ್ ಒಂದು 15-17 ವರ್ಷ ತನಕ ಎವರೇಜ್ ಒಂದು 7-8 ಲಕ್ಷ ರೂಪಾಯಿ ಆಗುತ್ತೆ ಸರ್. ಈ ಗಿಡ ಏನೈತಿ, ಒಂದ್ 25 ವರ್ಷ ಬರುತ್ತೆ ಸರ್, ಒಂದ್ಸಲ ಹಚ್ಚಿದ್ರೆ 25 ವರ್ಷ ಬರುತ್ತೆ ಸರ್ ಗಿಡ. ಈಗೇನು ನೀವು ಹೊಲದೊಳಗೆ ಕಂಬಗಳನ್ನ ನೆಡುವಂತದ್ದು, ಅದು ಅಂತೂ ಪರ್ಮನೆಂಟ್, ಅದು ಅದನ್ನೇನು ನೀವು ಬದಲಾವಣೆ ಮಾಡೋದಕ್ಕೇನು ಬೇಕಾಗಿಲ್ಲ? ಇಲ್ಲ ಇಲ್ಲ ಸರ್, ಕಂಬ ಮತ್ತೆ ಸಸಿ ಏನು ಬದಲಾವಣೆ ಮಾಡೋದಿರಲ್ಲ ಸರ್. ಒಂದ್ಸಲ ನಾಟಿ ಮಾಡಿದ್ಮೇಲೆ 25 ವರ್ಷ ಬರುತ್ತೆ ಸರ್ ಒಂದ್ಸಲ ನಾಟಿ. ಅದ್ರ ನಂತರ ಮತ್ತೆ ಸಸಿಗಳ ಬೆಳವಣಿಗೆ ಹೆಂಗ, ಬೇರೆ ಬೇರೆ ಸಸಿಗಳನ್ನ ತಯಾರು ಮಾಡಬೇಕು ಅಂತಂದಾಗ, ಅಥವಾ ಬೇರೆ ಯಾರಾದ್ರೂ ಬೇಡಿದ್ರು ನಿಮಗೆ ಅಂತಂದ್ರ ಅದನ್ನು ಕೂಡ ಮಾರಾಟ ಮಾಡ್ತಾ ಇದ್ದೀರಿ ಸರ್? ಸಸಿ ಸಹ ಮಾರಾಟ ಮಾಡ್ತಿದ್ದೀವಿ ಸರ್, 3 ವರ್ಷ ಆಯ್ತು. ಸಸಿ ಈಗಾಗಲೇ ಒಂದು 15,000 ಸಸಿ ಮಾರ್ಕೆಟ್ ಮಾಡಿವಿ ಸರ್. ಸಸಿಯಿಂದನೂ ಸಹ ಒಂದು 8 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ. ಹೆಂಗ್ ಕೊಡ್ತಾ ಇದ್ದೀರಿ ಸಸಿ? ಸಸಿ ವೈಟ್ ವೆರೈಟಿದು 15 ರೂಪಾಯಿ ಒಂದು ಕೊಡ್ತಾ ಇದ್ದೀವಿ ಸರ್. ರೆಗ್ಯುಲರ್ ರೆಡ್ 25 ರೂಪಾಯಿ ಒಂದು ಕೊಡ್ತಾ ಇದ್ದೀವಿ ಸರ್ ಒಂದ್ ಸಸಿಗೆ. ಜಂಬೋ ರೆಡ್ 40 ರೂಪಾಯಿ ಒಂದು ಸಸಿ ಕೊಡ್ತಾ ಇದ್ದೀವಿ ಸರ್. ಎಷ್ಟು ದಿವಸದ ಸಸಿಯನ್ನ ನಾಟಿಗೂ ಉಪಯೋಗ ಮಾಡುವಂತದ್ದು? ಕನಿಷ್ಠ ಒಂದ್ 3 ತಿಂಗಳು ಆರೈಕೆ ಮಾಡ್ತೀವಿ ಸರ್. 3 ತಿಂಗಳು ಪ್ಯಾಕೆಟ್ ನಲ್ಲಿ ಇಟ್ಟು ಆರೈಕೆ ಮಾಡಿದ್ಮೇಲೆ ಕೊಡೋದು ಸರ್, ಒಂದೊಂದು ಎಲೆ ಬಂದ ಮೇಲೆ ಕೊಡ್ತೀವಿ ಸರ್. ಆಯ್ತು, ಮಾರ್ಕೆಟ್ ಎಲ್ಲಿ ಮಾಡಿದ್ರಿ ನೀವು, ಎಲ್ಲಿ ಕೊಡ್ತಾ ಇದ್ದೀರಿ ಸರ್? ಬಹಳಷ್ಟು ಜನ ಹೇಳ್ಬೇಕಾದ್ರೆ ಮಾರ್ಕೆಟ್ ಸಮಸ್ಯೆ ಐತಿ ಸಮಸ್ಯೆ ಐತಿ ಅಂತ ಹೇಳ್ತಾರೆ ಸರ್. ಮಾರ್ಕೆಟ್ ನಮಗಂತೂ ಸಮಸ್ಯೆನೇ ಆಗಿಲ್ಲ ಸರ್. ನಮ್ದು ಬಿಜಾಪುರ ಯುಪಿಎಂಸಿ ಕೊಡ್ತೀವಿ ಸರ್, ಮತ್ತೆ ಕೋಲಾಪುರ ಮತ್ತು ಸಾಂಗ್ಲಿ ಇಲ್ಲ ಸರ್, ಅಲ್ಲಿ ಕಮಿಷನ್ ಏಜೆಂಟ್ ಗಳದಾರ ಸರ್, ಅವ್ರು ಸಹ ಮಾರಿಸ್ಕೊಡ್ತಾರೆ. ಇಲ್ಲ ಸರ್, ಅವಾಗ ಹಣ್ಣು ತಗೊಂಡ್ಮೇಲೆ ಜಾಗದಲ್ಲೇ ಪಟ್ಟಿ ಮಾಡಿ ಅಮೌಂಟ್ ಕೊಟ್ಬಿಡ್ತಾರೆ ಸರ್. ಈಗ ಜೂನ್ಕ್ಕೆ ಶುರು ಆಗ್ತದೆ ನಿಮ್ಮ ಹಣ್ಣು. ಹಾ ಸರ್. ಎಷ್ಟೆಷ್ಟು ದಿವಸಕ್ಕೊಮ್ಮೆ ಕೊಯ್ಲು ಮಾಡ್ತೀರಿ? ಇದು ಹೇಳ್ಬೇಕಂದ್ರೆ ಟೈಮ್ ಪಿರಿಯಡ್ ಇದೆ ಸರ್. 5 ತಿಂಗಳು ಹಣ್ಣು ಇರುತ್ತೆ ಸರ್, ಜೂನ್ ದಿಂದ ಅಕ್ಟೋಬರ್ ವರೆಗೆ. 5 ತಿಂಗಳಲ್ಲಿ 7-8 ಸಲ ಹಣ್ಣು ಕಟಾವ್ ಮಾಡ್ತದೆ ಸರ್. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ 15 ದಿನಕ್ಕೆ ಬರ್ತದೆ ಸರ್. ಬಂದಾಗ ಹಣ್ಣು ಕಟಾವ್ ಮಾಡಿ ಇಡ್ತೀವಿ ಸರ್. ಫಸ್ಟ್ ಬ್ಯಾಚ್ ಏನೈತಿ, 45 ದಿನ ಟೈಮ್ ಪಿರಿಯಡ್ ಇದೆ ಸರ್. ಹಣ್ಣಿಂದ ಫ್ಲವರ್ ಬರ್ಡ್ಸ್ ನಿಂದ ಫ್ರೂಟ್ ಕಟಾವ್ ಆಗ್ಬೇಕಂದ್ರೆ 45 ದಿನ ಟೈಮ್ ಪಿರಿಯಡ್ ಇದೆ ಸರ್. ಬಂದಾಗ ಕಟ್ ಮಾಡ್ತೀವಿ, ಮಾರ್ಕೆಟ್ ಕಳಿಸ್ತೀವಿ ಸರ್. ಈಗ ಇಲ್ಲಿ ನಿಮಗೆ ಆಳುಗಳದ್ದು ತೊಂದರೆ ಏನಾಗಲಿಲ್ಲ? ಇಲ್ಲ ಸರ್, ಹಣ್ಣು ಕಟಾವ್ ಮಾಡುವಾಗಂತರೂ ಅವಾಗ ಆಳುಗಳು ಖುಲ್ಲಾನೇ ಇರ್ತದೆ ಸರ್. ಒಂದು 8-10 ಜನ ಕೂಡಿ ಒಂದ್ ದಿನದಲ್ಲಿ ಕಟ್ ಮಾಡ್ತೀವಿ ಸರ್. ಒಂದ್ 8 ಟನ್ ಇತ್ತಂದ್ರೆ ಕಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್. ಈಗ ಮೊದ್ಲ ನೀವು ಶುರು ಮಾಡುವಂತ ಸಂದರ್ಭದೊಳಗೆ ಹೆಂಗ್ ಕಟಾವ್ ಮಾಡಬೇಕು ಅನ್ನುವಂಥದ್ದು ಜನರಿಗೆ ಹೇಳಬೇಕಾಯ್ತು. ಹಾ ಸರ್, ಹೌದು ಸರ್. ಯಾಕಂದ್ರೆ ಹೊಸ ಹಣ್ಣು ನೋಡಿ ಸರ್, ಮೊದಲು ಏನ್ ಮಾಡ್ತಿದ್ರು, ಒಳಗೊಬ್ಬರು ಗೊತ್ತಿರಲ್ಲ ರೈತರು ಕೈಯಿಂದ ತಿರುವಿ ತೆಗಿತಿದ್ರು ಸರ್. ಹಿಂದ್ಗಡೆ ಇರೋ

ಇದುವರೆಗೆ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಅನುಭವ ಕುರಿತು ತಿಕೋಟ ತಾಲೂಕು ರತ್ನಾಪುರ ಗ್ರಾಮದ ಪವನ್ ಕುಮಾರ್ ರಾಣಗಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜಾನಪದ ಸಂಗೀತದಲ್ಲಿ ಚಮಕೇರಿಯ ಗುರುಲಿಂಗವ್ವ ತೇಲಿ ಹಾಗೂ ಸಂಗಡಿಗರಿಂದ ಸೋಬಾನದ ಹಾಡುಗಳು. ಈಗ ನೀವು ಕೇಳ್ತಾ ಇರೋ ಹಾಡುಗಳು ಅಡವಿ ಸೋಮಾಪುರದ ಮುತ್ತಣ್ಣ ಚನ್ನಪ್ಪ ಅಂಗಡಿ ಹಾಗೂ ಸಂಗಡರಿಂದ ಲಾವಣಿ ಪದಗಳು. ಶಾಂತಿಯೇನೋ ಸಂತಾರ.